ಬಳಸ್ತಾ ಇರ್ತೇವೆ. ಇಂತಹ ವೈಜ್ಞಾನಿಕ ಹಾಗೂ ತಾಂತ್ರಿಕ ಮಾಹಿತಿ ನೀಡುವ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಕಾರ್ಯಕ್ರಮ ಸರಣಿ ಜೆಎನ್ಎನ್ಸಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 9:05 ಕೇಳಿ ಶಿವಮೊಗ್ಗದ ಜೆಎನ್ಎನ್ಸಿ ಸಹಯೋಗದ ಕಾರ್ಯಕ್ರಮ ಸರಣಿ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ಪ್ರತಿ ಬುಧವಾರ ಬೆಳಗ್ಗೆ 9:05. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 10-9-8 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಆತ್ಮೀಯ ರೈತ ಬಂಧುವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಕೊರಟಿಗೆರೆ ಗ್ರಾಮದ ಯುವ ರೈತರಾದ ಶರತ್ ಕೆಆರ್ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳೋಣ, ಬನ್ನಿ. ಆತ್ಮೀಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಜ್ಜಂಪುರ ತಾಲೂಕು ಕೊರಟಿಕೆರೆ ಗ್ರಾಮದ ಶರತ್ ಕೆಆರ್ ಎಂಬ ಯುವ ರೈತರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶರತ್ ಅವರೇ. ನಮಸ್ಕಾರ. ನಮಸ್ತೆ ಸರ್. ಶರತ್ ಅವರೇ, ತಮ್ಮಲ್ಲಿ ಇರ್ತಕ್ಕಂತಹ ಜಮೀನಿನ ಬಗ್ಗೆ ಹೇಳೋದಾದ್ರೆ. ಸರ್, ನಮಗೆ 6 ಎಕರೆ ಜಮೀನಿದೆ. ನಾವಿಬ್ರು ಮಕ್ಕಳು, ನಮ್ಮ ಅಪ್ಪಂಗೆ. ನಾನು ಬಿಕಾಂ ಮಾಡಿಕೊಂಡು ಬೆಂಗಳೂರಲ್ಲಿ ಅಕೌಂಟೆಂಟ್ ಆಗಿ ಜಾಬಲ್ಲಿದ್ದೆ. ಕೊರೋನಾ ಕಾಲದಲ್ಲಿ ಊರಿಗೆ ಬಂದು ಸೇರ್ಕೊಂಡ್ವಿ. ನಮ್ಮ ತಂದೆಯವರಿಗೂ ಆರೋಗ್ಯ ಸರಿಯಿರಲಿಲ್ಲ. ನಮ್ಮಣ್ಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ನಾವು ಮುಂಚೆಯಿಂದಲೂ ಕೃಷಿ ಬಗ್ಗೆ ನೋಡ್ತಾ ಇದ್ದಲ್ಲ, ಅದ್ರ ಬಗ್ಗೆನೇ ಆಸಕ್ತಿ ಇತ್ತು. ಅಂದ್ರೆ ಅಕೌಂಟೆಂಟ್ ಆಗಿ ಬೇರೆ ಕೈ ಕೆಳಗೆ ಕೆಲಸ ಮಾಡ್ತಿದ್ವಿ ಬೆಂಗಳೂರಲ್ಲಿ. ಯಾಕೆ ನಾವೇ ಇಲ್ಲಿ ಅಲ್ಲಿ ಕೂಡ 20-30 ಸಾವಿರಕ್ಕೆ ಬೆಂಗಳೂರಲ್ಲಿ ಹೋಗಿ ದುಡಿಬೇಕು ಅಂತೇಳಿ. ಊರಲ್ಲಿ ನಮ್ದೇ ಜಮೀನಲ್ಲಿ ನಾವೇ ಓನರ್ ಆಗ್ಬೋದಲ್ಲ, ಇನ್ನೊಬ್ಬರಿಗೆ ಸೇವಕರಾಗಕ್ಕಿಂತ ನಾವೇ ಓನರ್ ಮಾಡ್ಬೋದಲ್ಲ ಅಂತೇಳಿ ನಮಗೆ ಕೃಷಿ ಬಗ್ಗೆ ಆಸಕ್ತಿ ಬಂತು. ನಮ್ಮ ತಂದೆಯವ್ರು ಮಾಡ್ತಿದ್ರು, ಅವ್ರು ನಮಗೆ ಕಲಿಸಿದ್ರು, ನಾವೀಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ತಾವು ಇಷ್ಟೆಲ್ಲ ಓದಿ ಅಕೌಂಟೆಂಟು ಅಂತ ಹೇಳಿದ್ರಿ, ಸಡನ್ ಆಗಿ ತಮಗೆ ಕೃಷಿಗೆ ಆಸಕ್ತಿ ಬರ್ಲಿಕ್ಕೆ ಕಾರಣಗಳೇನು? ಇದು ಮಾಡಬೇಕು ಅಂತ ಮುಂದೆ ಏನಾದ್ರು ಮುಂಚೆ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಹೇಗೆ ಅಂತ? ಮುಂಚೆನೇ ಪ್ಲಾನ್ ಇತ್ತು. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಬೆಂಗಳೂರಲ್ಲಿ ನಾವು ತಿಂತಿರೋ ಫುಡ್ ನಾವು ಅನುಭವಿಸಿದೀವಿ. ನಾವು ತಿಂತಿರೋ ಫುಡ್ ಅಲ್ಲಿ ಅನಾರೋಗ್ಯನೇ ಜಾಸ್ತಿ. ಬೇಸಿಕಲಿ ಇಲ್ಲಿ ಬಂದು ನಾವೇನು ಮುಂಚೆ ನಮ್ಮ ಮನೇಲಿ ಎಮ್ಮೆ ಇದ್ವಿ, ಅದ್ರಲ್ಲಿ ತಿಂತಿದ್ ತುಪ್ಪ ಬೆಣ್ಣೆ, ಆ ಬೆಂಗಳೂರಲ್ಲಿ ತಿಂತಿದ್ ತುಪ್ಪನೇ ಬೇರೆ. ಹಂಗಾಗಿ ನಾವು ಕೃಷಿ ಮಾಡಿ ನಮ್ಮ ಜಮೀನಲ್ಲೇ ನಾವು ಬೆಳ್ಕೊಂಡು ಯಾಕೆ ತಿನ್ನಬಾರ್ದು? ಮುಂಚೆ ನಾವು ಬರೋಕ್ಕಿಂತ ಮುಂಚೆ ಬರೀ ರಾಗಿ, ಶೇಂಗಾ ಇವೆಲ್ಲ ಮಾಡ್ತಿದ್ರು. ಬಂದ ಯಾಕೆ ನಾವು ಈಗ ಆಧುನಿಕವಾಗಿ ಏನಾರೇ ಮಾಡ್ಬೋದಲ್ಲ, ಅದಕ್ಕೆ ಆಸಕ್ತಿ ಬಂದು ನಾವು ಆಧುನಿಕವಾಗಿ ಕೃಷಿ ಮಾಡ್ತಾ ಇದೀವಿ. ಅದರಲ್ಲೂ ಹೆಚ್ಚಾಗಿ ಜೀವಾಮೃತ, ಜೈವಿಕ ಕೃಷಿ, ಇದ್ರ ಬಗ್ಗೆ ಭಾರಿ ಆಸಕ್ತಿ ಇದೆ ನಮಗೆ. ಜೀವಾಮೃತ ಹಾಕಿ ಮಾಡೋದ್ರಿಂದ ಉತ್ತಮವಾದ ಫಲಿತಾಂಶ ಬರ್ತಾ ಇದೆ ನಮಗೆ. ಜೀವಾಮೃತ ಕಾನ್ಸೆಪ್ಟ್ ಹೇಗೆ ಬಂತು ತಮ್ಮ ಮನಸ್ಸಿಗೆ? ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ನಾ ಮಾಗಡಿ ಸೈಡ್ ಅಲ್ಲಿ ಹೋಗಿದ್ವಿ ಒಂದ್ಸರಿ, ನಮ್ಮ ಫ್ರೆಂಡ್ ಅವ್ರ ಮದುವೆಗೆ ಹೋಗಿದ್ವಿ. ಅಲ್ಲೊಬ್ರು ಬೆಳೆದಿದ್ರು, ಮಾಡ್ತಾ ಇದ್ರು. ಏನು ಎತ್ತ ಅಂತೇಳಿ ಕೇಳಿದ್ರು, ಈ ತರ ಜೀವಾಮೃತ ಅಂದ್ರು. ನಮ್ಮನೆಲ್ಲೂ ದನ ಕರುಗಳೆಲ್ಲ ಇದಾವೆ, 2 ಎತ್ತು 2 ಹಸ 1 ಎಮ್ಮೆ ಎಲ್ಲ ಇರೋದ್ರಿಂದ ಸುಮ್ಮನೆ ಅದನ್ನ ಗಂಜಲನ ವೇಸ್ಟ್ ಮಾಡ್ತಿದ್ವಿ. ನಾವು ಡೈರೆಕ್ಟ್ ತಿಪ್ಪಿಗೆ ಹಾಕ್ತಿದ್ವಿ, ಅದನ್ನ ಹೆಂಗ್ ಬೇಕೋ ಹಂಗೆ ಬಳಸ್ತಿದ್ವಿ. ಯಾಕೆ ಇದನ್ನೇ ಬಳಸ್ಕೊಂಡು ನಾವು ಒಂದು ಜೈವಿಕವಾಗಿ ಮಾಡಬಾರ್ದು? ಅವರು ನಮಗೆ ಐಡಿಯಾ ಕೊಟ್ರು. ಆಮೇಲೆ ಯೂಟ್ಯೂಬ್ ಅಲ್ಲಿ ಒಂದೆರಡು ನೋಡಿದೆ ಯಾಕೆ ಮಾಡಬಾರ್ದು ಅಂತೇಳಿ. ನಾವೇ ಒಂದೆರಡು ಬ್ಯಾರಲ್ ಇಟ್ಟು ಜೀವಾಮೃತನ ಮಾಡಕ್ ನಿಂತ್ಕೊಂಡ್ವಿ. ಬೇಸಿಕ್ ಬೆಂಗಳೂರಿಂದ ಬಂದಾಗ ತುಂಬಾ ಸ್ವಲ್ಪ ಕಷ್ಟ ಆಯ್ತು, ಯಾಕೆಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಸೆಂಟ್ ಹೊಡ್ಕೊಂಡು ಜೀವನ ಮಾಡ್ತಿದ್ದಾರೋ, ಎ ಸಿಯಲ್ಲಿ ಕುತ್ಕೊಂಡು. ಇಲ್ಲಿ ಬಂದು ಮಾಡ್ಬೇಕಾದ್ರೆ ಸ್ವಲ್ಪ ಬೇಸಿಕಲಿ ಕಷ್ಟ ಆಯ್ತು, ಬಟ್ ಇವಾಗ ಓಕೆ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಅಷ್ಟೇ. ಎಷ್ಟು ದಿವಸ ಆಯ್ತು ತಾವು ಇಲ್ಲಿಂದ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ? ನಾ ಮುಂಚೆನ ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ನಮ್ ತಂದೆನೂ ರೈತರಾಗಿರೋದ್ರಿಂದ ನಾವು ಓದಕ್ಕೆ ಆಚೆ ಏನು ಹೋಗ್ಲಿಲ್ಲ, ಇಲ್ಲೇ ಕೆಲಸ ಮಾಡ್ಕೊಂತಲೇ ಓದಿದ್ದು. ನಮ್ ತಂದೆಯವರಿಗೆ ನಾನು ಸೆಕೆಂಡ್ ಇಯರ್ ಪಿ ಯು ಸಿಲಿ ಇದ್ದಾಗ ಸ್ವಲ್ಪ ಮೈನರ್ ಬ್ಯಾಕ್ ಬೋನ್ ಇಂಜುರಿ ಆಯ್ತು, ಅವಾಗ್ಲಿಂದ ಕೃಷಿಯಲ್ಲಿ ನಾವೇ ಮಾಡ್ಕೊಂತ ಹೋದ್ವಿ. ನಮ್ ತಂದೆಯವರಿಗೇನು ಇಲ್ಲಿ ಏನು ಆದಾಯ ಇಲ್ಲ, ನನ್ನ ಮಕ್ಳು ಹಿಂಗೆ ನನ್ನಂಗೆ ಆಗ್ಬಿಡ್ತಾರಲ್ಲ ಅನ್ನೋ ಒಂದು ಕಾಳಜಿಯಿಂದ ಇಲ್ಲ ನೀವು ಆಚೆ ಕಡೆ ಜಗತ್ತಿಗೆ ಹೋಗಿ ಅಂತೇಳಿ ಹೇಳ್ತಾ ಇದ್ರು. ನೋಡೋಣ ಆಚೆ ಜಗತ್ತು ಅಂತೇಳಿ ಒಂದು 7 ವರ್ಷ ಬೆಂಗಳೂರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುದು. ಕೊರೋನಾ ಕಾಲದಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು ಬೆಂಗಳೂರಲ್ಲಿ, ಒಬ್ಬನೇ ಇರೋದು ಒಂಥರ ಮಾನಸಿಕ ಒತ್ತಡ ಜಾಸ್ತಿ ಆಯ್ತು. ಇಲ್ಲಿ ಅಂದ್ರೆ ಫ್ರೆಂಡ್ಸ್, ನಮ್ ಕೆಲಸ ಆಯ್ತು, ನಮ್ ಜಮೀನಲ್ಲಿ ಹೋಗ್ತಿವಿ, ನಮ್ದೇ ಕೆಲಸ, ನಾವ್ ಎಷ್ಟೊತ್ತಿಗೆ ಬಂದ್ರು ಮಾಡ್ಕೋಬಹುದು, ಯಾವ್ದೇ ತರ ಒತ್ತಡ ಇರಲ್ಲ. ಹಂಗಾಗಿ ನಾವು 3 ವರ್ಷದಿಂದ ಬಂದು ಇಲ್ಲಿ ಕೃಷಿ ಕೆಲಸ ಮಾಡ್ತಾ ಇದೀವಿ. ಈ ಜೀವಾಮೃತ ಅಂತ ಹೇಳಿದ್ರಿ, ಯಾವ ರೀತಿ ತಾವು ಜೀವಾಮೃತ ತಯಾರಿಸ್ಕೊಂಡ್ರಿ ಅಂತ? ಜೀವಾಮೃತ 200 ಲೀಟರ್ ಬ್ಯಾರಲ್, ಅದಕ್ಕೆ 20 ಲೀಟ್ರು ಗಂಜ್ಲ, ಅದಕ್ಕೆ 10 ಕೆಜಿ ಸಗಣಿ. ನಾವು ಯಾವ ಜಮೀನಿಗೆ ಅದನ್ನ ಹಾಕ್ತಿವೋ ಅದು ಒಂದ್ ತಟ್ಟೆ ಮಣ್ಣು, ಅದ್ರ ಜೊತೆ 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಅಥವಾ ದ್ವಿದಳ ಧಾನ್ಯನ ರುಬ್ಬಿಟ್ಟು ಅಥವಾ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಹಾಕಿ ಒಂದ 7 ದಿವಸ ತನಕ, 6 ರಿಂದ 7 ದಿವಸ, 7ನೇ ದಿವಸಕ್ಕೆ ನಾವು ಹಾಕ್ಬಿಡ್ಬೇಕು. ಅದನ್ನ ಕೊಳಸಿ ಇಡಬೇಕು, ಕಟ್ಟಿ ಕ್ಲೀನಾಗಿ ಇಟ್ಟು ದಿನ ಪ್ರತಿದಿನ ಬೆಳಿಗ್ಗೆ ಒಂದ್ ರೌಂಡ್ ಯಾವ ತರ ರೊಟೇಷನ್ ಹಿಂಗ್ ಬರುತ್ತೋ ಅದೇ ರೊಟೇಷನ್ ದಿನ ತಿರುಗಿಸ್ಬೇಕು. ತಿರುಗಿಸ್ಬಿಟ್ರೆ ಅದು ಒಳಗೆ ಎಲ್ಲ ಜೀವಾಂಶಗಳೆಲ್ಲ ಅಭಿವೃದ್ಧಿ ಆಗಿರ್ತವೆ. ಅದನ್ನ ತಗೊಂಡೋಗಿ ಡೈರೆಕ್ಟ್ ಮರಕ್ಕೆ ಹಾಕೋದಕ್ಕಿಂತ ಈಗ ಅಡಿಕೆ ಗಿಡಕ್ಕೆ ಹಾಕ್ತಿವ ಅದರಿಂದ 1 ಅಡಿ ದೂರಕ್ಕೆ ಫಸ್ಲಿಗೆ ಹಾಕ್ತಿವ, ಅದಕ್ಕೆ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದು. ಆತರ ಮಾಡೋದ್ರಿಂದ ನಾನ್ ಬರಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ, ನಮ್ಮ ಇದರಲ್ಲಿ ಎರೆಹುಳುಗಳ ಸಂಖ್ಯೆನೆ ಇರಲಿಲ್ಲ ಸರ್, ಎರೆಹುಳುಗಳ ಸಂಖ್ಯೆನೆ. ಈಗ ಅಸಲಿ ನಮ್ಮ ಜಮೀನಿಗೆ ಹೋದ್ರೆ ಏನ್ ಒಂದು 1/2 ಅಡಿ ಬಗ್ಗದ್ರೆ ಸಾಕು ಎರೆಹುಳುಗಳು ಸಿಗ್ತವೆ, ತುಂಬಾ ಎರೆಹುಳು. ಎರೆಹುಳನ ಆಕ್ಚುಲಿ ರೈತ ಮಿತ್ರ ಅಂತಾರೆ ನಮ್ ಕಡೆ, ರೈತ ಮಿತ್ರ. ಅವೇ ಇಲ್ದಂಗಿದ್ರೆ ನಮ್ಗೆ ಏನ್ ಸರ್ ಪೋಷಕಾಂಶ ಸಿಗುತ್ತೆ? ಅದನ್ನ ನಾವು ಬೆಳೆಸ್ಬೇಕು ಫಸ್ಟ್. ಎರೆಹುಳ ಬೆಳೆಸ್ಬೇಕು ಅಂದ್ರೆ ನಮ್ಮಲ್ಲೇ ಸಿಗುತ್ತೆ ಸರ್ ಪ್ರತಿಯೊಂದು. ಜೀವಾಮೃತ ಅಂತಲ್ಲ, ಸಗಣಿ ಇಲ್ಲೇ ನಮ್ಮಲ್ಲಿ ಸಿಗುತ್ತೆ. ಕೆಲವೊಂದು ಮರದ ಒಟ್ಟು ಎಲೆ ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಅದನ್ನ ಕೊಳಸ್ಬಿಟ್ಟು ನಮ್ಮ ಅಡಿಕೆ ಸಿಪ್ಪೆ ವೇಸ್ಟ್ ಮಾಡ್ತಾರೆ. ಅಡಿಕೆ ಸೊಲ್ಬಿಟ್ಟು ಅದನ್ನು ಮಣ್ಣೇರ್ಸಿ ಅದನ್ನೆಲ್ಲ ಕೊಳಸಿ ಎರೆಹುಳುಗಳು ಎಷ್ಟು ಇಂಪ್ರೂವ್ ಆಗ್ತವೆ ಅಂದ್ರೆ ತುಂಬಾ ಇಂಪ್ರೂವ್ ಆಗ್ತವೆ ಸರ್. ಗಿಡದ ಬಡ್ಡೆಗೆ ಹಾಕ್ಬಾರ್ದು, ಅದರಿಂದ 1 ಅಡಿ ದೂರಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಟ್ಟು ಭೂಮಿಯ ಪೋಷಕಾಂಶಗಳನ್ನ ಹೆಚ್ಚಿಸುವಲ್ಲಿ ತಾವು ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹ್ಞೂ ಸರ್, ಈಗೆಲ್ಲ ಫುಲ್ ಏನಿಲ್ಲ ಸರ್ ಮಣ್ಣಲ್ಲಿ, ಏನಂದ್ರೆ ಏನಿಲ್ಲ. ನಾನು ಬಂದಾಗ ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಸೋಮಶೇಖರ್ ಅಂತೇಳಿ ಎಚ್ ಓ ಇದ್ರು. ನನಗೆ ನಮ್ಮ ಫಸ್ಲುಗಳು ಎಷ್ಟು ಮುಂಚೆ ಎಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ 40 ಕ್ವಿಂಟಲ್ ಶೇಂಗಾ ಬೆಳೀತಿದ್ರಂತೆ ಸರ್. 40 ಕ್ವಿಂಟಲ್ 1 ಎಕರೆ ಶೇಂಗಾ ಬೆಳೀತಿದ್ರು. ನಾವು ಬಂದಾಕಿದ್ವಿ ಅವಶ್ಯ 10 ಕ್ವಿಂಟಲ್ ಶೇಂಗಾ ಆಗ್ಲಿಲ್ಲ. ಏನಾಗಿರ್ಬೋದು ಅಂತೇಳಿ ಹಿಂಗೆ ತೋಟಗಾರಿಕಾ ಇಲಾಖೆಯಿಂದ ಸೋಮಶೇಖರ್ ಅಂತೇಳಿ ಅವರು ಒಂದಿಷ್ಟು ಜನನ ಕಳಿಸಿದ್ರು, ಪ್ರವೀಣ್ ಅಂತೇಳಿ, ತುಂಬಾ ಜನ ಎಕ್ಸ್ಪರ್ಟ್. ಆಮೇಲೆ ನಮ್ಮ ಕಸಿನ್ ಸಿಸ್ಟರ್ಸ್ ಒಬ್ರು ಪುತ್ತೂರಲ್ಲಿ ಕೃಷಿಯಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. ಅವ್ರ ಸಹಾಯದಿಂದ ನಾವು ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸ್ತು. ಅವಾಗ ಗೊತ್ತಾಯ್ತು ನಮ್ಮ ಮಣ್ಣಲ್ಲಿ ಏನೂ ಇಲ್ಲ ಸರ್, ಏನೇನೂ ಇಲ್ಲ, ಪೋಷಕಾಂಶಗಳೇ ಇಲ್ಲ. ಅದಕ್ಕೆ ಪೋಷಕಾಂಶಗಳನ್ನ ಹೆಂಗ್ ಮಾಡ್ಬೇಕು ಅಂತಂದ್ರೆ ನಾವು ಜೈವಿಕ ಕ್ರಿಯೆಯಿಂದಲೇ ಮಾಡ್ಬೇಕು. ಅದನ್ನ ಹೆಂಗ್ ಮಾಡ್ಬೇಕು ಅಂತ ನೋಡ್ಕೊಂಡಾಗ ಜೈವಿಕ ಕ್ರಿಯೆಗೆ ಇವೆಲ್ಲ ಮಾರ್ಗಗಳು ಸಿಕ್ಕಿದ್ದು ಸರ್ ನಮ್ಗೆ. ಆ ರೀತಿ ಮಾಡೋ ಸಮಯದಲ್ಲಿ ತಮ್ಗೆ ಈ ಜೀವಾಮೃತ ಮಾಡ್ಬೇಕು ಅಂತ ಅನ್ಸಿದ್ದು. ಅದರಲ್ಲೂ ಮಾಗಡಿಲಿ ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರಲ್ಲ, ಅವರು ಫಾರಂ ಮಾಡಿದ್ರು. ಫಾರಂ ಮಾಡ್ಬಿಟ್ಟು ಅವ್ರ ಕಡೆ ಎಲ್ಲ ಇದೇನೆ ದುಡ್ಡು ಕೊಟ್ಟು ತಗೊಂಡೋಗ್ತಾರೆ ಸರ್ ಜೀವಾಮೃತನ. ನಾವ್ಯಾಕೆ ಮನೆಯಲ್ಲೇ ಮಾಡ್ಕೋಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಇದು ಈಗೆಲ್ಲ ಬರ್ತಿದ್ದಾವೆ. ನಮ್ದು ಆರ್ಗಾನಿಕ್ ಅದು ಇದು ಎಲ್ಲ ನಾವೇ ಯಾಕೆ ಸರ್, ನಾವೇ ಬೆಳೆದಿದ್ದು ನಮ್ದೇ ಆರ್ಗಾನಿಕ್, ನಾವು ಕಣ್ಣು ಎದುರಿಗೆ ಮಾಡಿದ್ದು ಅಷ್ಟೇನೆ. ಆರ್ಗಾನಿಕ್ ಅಂತೇಳಿ ಹೇಳ್ಕೊಬಹುದು, ಆದ್ರೆ ನಾವು ಬೆಳೆದಿದ್ದು ನಮಗೆ ಸೂಕ್ತ ಇರುತ್ತಲ್ಲ ಅಂತೇಳಿ ನಾವು ಜೀವಾಮೃತಕ್ಕೆ ಮಾಡಕ್ಕೆ ಶುರು ಮಾಡಿದ್ವಿ ಸರ್. ತಾವು ಬೆಂಗಳೂರಿಂದ ಬರೋ ಸಮಯಕ್ಕಿಂತ ಮುಂಚಿತವಾಗಿನೆ ತಮ್ಮಲ್ಲಿ ಅಡಿಕೆ ಬೆಳೀತಿದ್ರು, ತಾವು ಬಂದ ಮೇಲೆ ಅಡಿಕೆ ಪ್ರಾರಂಭ ಮಾಡಿದ್ದು? ಮುಂಚೆನೆ ಅಡಿಕೆ ಬೆಳೀತಿದ್ರು ಸರ್, ಅಂದ್ರೆ ನಾವು ಬೆಳೀತಿರ್ಲಿಲ್ಲ, ನಮ್ಮ ಊರಲ್ಲೆಲ್ಲ ಬೆಳೀತಿದ್ರು. ನಮ್ದು ಜಮೀನ್ ಇರ್ಲಿಲ್ಲ ಅಂದ್ರೆ ಮನೆಯಲ್ಲಿ ಮಾಡಕ್ಕೆ ಆ ತಂದೆ ಅವ್ರಿಗೆ ಶಕ್ತಿ ಇರ್ಲಿಲ್ಲ. ನಾವು ಬಂದ ಮೇಲೆ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡು ಅಡಿಕೆ ಎಲ್ಲ ಹಾಕೊಂಡು ಈಗ ಅಡಿಕೆ ಮಾಡ್ತಾ ಇದೀವಿ. ಅಡಿಕೆ ಒಳಗೆ ತರಕಾರಿ ಮಾಡ್ತೀವಿ ಮಿಶ್ರ ಬೆಳೆಯಾಗಿ, ಆಮೇಲೆ ಈರುಳ್ಳಿ ಹಾಕ್ತಿವಿ, ಆಲೂಗಡ್ಡೆ ಹಾಕ್ತಿವಿ, ರಾಗಿ ಬೆಳಿತೀವಿ. ಮೇನ್ ನಮಗೆ ರಾಗಿ, ರಾಗಿ ಒಂದ ನಾವು ಬೇರೆ ಈಗ ಮಾಡಕ್ಕಾಗಲ್ಲ ಅಂತಾರಲ್ಲ, ಅವರಿಂದ ನಾವು ಇಷ್ಟು ವರ್ಷಕ್ಕೆ ಇಷ್ಟು ಕೊಡ್ತೀವಿ, ನಮಗೆ ಜಮೀನ್ ಕೊಡಿ ಅಂತೇಳಿ ಅವ್ರ ಹತ್ರ ಜಮೀನ್ ಇಟ್ಕೊಂಡು ನಾವು ರಾಗಿ ಉರುಳಿ ಶೇಂಗಾ ಇವೆಲ್ಲ ಮಾಡ್ಕೊಂತ ಇದೀವಿ ಸರ್. ಈ ಅಡಿಕೆನ ತಾವು ಬಂದ ಮೇಲೆ ಮಾಡಿದ್ದು ಎಷ್ಟು ವರ್ಷ ಆಯ್ತು ಅಡಿಕೆ ಪ್ರಾರಂಭ ಮಾಡಿದ್ದು? ಸರ್ ನಾವು ಬಂದು ಬೆಂಗಳೂರಲ್ಲಿ ಇದ್ದಾಗಲೇ ಬೋರ್ವೆಲ್ ಎಲ್ಲ ಹಾಕಿದ್ದು, ಈಗ 7 ವರ್ಷ ಆಗಿದೆ, ಫಸ್ಲು ಕೊಯ್ತಾ ಇದೀವಿ. ಪ್ರಾರಂಭದ ಪ್ರಾರಂಭ ಅಂತ ಪ್ರಾರಂಭಿಕ ಅಂತ ಈಗ ಅಡಿಕೆಯಲ್ಲಿ ಎಲ್ಲಿ ತಂದ್ರಿ ಗೋಟ್ಗಳನ್ನೆಲ್ಲ? ಗೋಟ್ನೆಲ್ಲ ಇಲ್ಲಿ ನಮ್ಮ ಮಾವಾರ್ದು ಒಂದು ಹಳೆ ತೋಟ ಇದೆ ಸರ್, ಕೆರವಸಳ್ಳಿ ಅಂತೇಳಿ, ಅಲ್ಲಿ ತಗೊಂಬಂದ್ವಿ ಗೋಟ್ ಎಲ್ಲ. ಅವರೇನೆ ನಮ್ಮ ಮಾವಾರೇ ಎಲ್ಲ ಗೋಟ್ ಸೆಲೆಕ್ಷನ್ ಎಲ್ಲ ಮಾಡಿ ಸಸಿ ಮಾಡಿಕೊಟ್ರು, ಅದನ್ನ ನಾವು ತಂದು ಹಾಕಿದೀವಿ. ದಾಯದ ಬಗ್ಗೆ, ದಾಯ 9 ದಾಯ ಸರ್, 9 ದಾಯದಲ್ಲಿ ಅಡಿಕೆ ಗಿಡ ಹಾಕಿದೀವಿ. ಗೊಬ್ಬರದ ಬಗ್ಗೆ ಹೇಳೋದಾಗಿರ್ಬೋದು, ಯಾವ ರೀತಿ ನಿರ್ವಹಣೆ ಮಾಡಿದ್ರಿ ಸಸಿಗಳನ್ನ ಭೂಮಿಗೆ ಹಾಕೋದ ನಂತರ ಬಗ್ಗೆ? ಸರ್ ಭೂಮಿಗೆ ಹಾಕಿದಾಗ ನಾವು ಮುಂಚೆನೆ ಹೇಳಿದ್ದೆ ಈ ತರ ನಮ್ದೇ ದನಿನ ಗೊಬ್ಬರ ಹಾಕ್ಬೇಕು ಅಂತೇಳಿ. ಅದನ್ನ 3 ವರ್ಷ ಈಗ ಅಡಿಕೆ ಗಿಡ ಹಾಕ್ತಾರೆ ಅಂದ್ರೆ ಆ ವರ್ಷ ಏರಿರಲಿಲ್ಲ, 2 ವರ್ಷ ಇದ್ ಮಾಡಿದ್ವಿ. ಅದನ್ನ ಆ ಅಡಿಕೆ ಗಿಡಕ್ಕೆ ದನಿನ ಗೊಬ್ಬರ ಹಾಕಿ ಮತ್ತೆ ರಾಕ್ಷಿ ಪಟ್ಟಿ ಅಂತ ಬರುತ್ತೆ ಸರ್, ನಮ್ಮಲ್ಲಿ ಸಿಗುತ್ತೆ ಅದು. ಅದು ಎಷ್ಟು ಒಂದು ಆಯುರ್ವೇದಿಕ್ ಅಂದ್ರೆ ತುಂಬಾ ಆಯುರ್ವೇದಿಕ್ ಸರ್, ಆಲೋವೆರಾ ಇದೆಲ್ಲ. ಅದನ್ನೆಲ್ಲ ಕಟ್ ಮಾಡಿದ್ವಿ ಸರ್, ಕಟ್ ಮಾಡ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಿದ್ವಿ, ಅದನ್ನ ಹಾಕಿದ್ವಿ. ಅದರಿಂದ ತುಂಬಾ ಚೆನ್ನಾಗಿ ಗೊಬ್ಬರ ರಾಸಾಯನಿಕವಾಗಿ ಏನ್ ಜಾಸ್ತಿ ಬಳಸಲಿಲ್ಲ. ಬೇಸಿಕಲಿ ಇತ್ತೀಚೆಗೆ ರಾಸಾಯನಿಕ ಬಳಸ್ತಾ ಇದೀವಿ, ಯಾಕೆಂದ್ರೆ ಮನೆಯಲ್ಲಿ ಹೈನುಗಾರಿಕೆ ಮಾಡೋಕ್ಕೆ ಒಂಥರ ಜಿಗುಪ್ಸೆ ಆಗ್ತಾ ಇತ್ತು, ಜನ ಇರಬೇಕು. ನಾವು ತರಕಾರಿ ಎಲ್ಲ ಬೆಳೆಯೋದ್ರಿಂದ ಟೈಮ್ ಸಿಗಲ್ಲ ನಮಗೆ, ಅದಕ್ಕೋಸ್ಕರ ಈಗ ರಾಸಾಯನಿಕವಾಗಿ ಬಂದಿದ್ದೀವಿ ಅಷ್ಟೇನೆ. ಅಡಿಕೆನ ನಿರ್ವಹಣೆ ಯಾವ ತರ ಮಾಡ್ತಾ ಬಂದ್ರಿ 7 ವರ್ಷದಲ್ಲಿ? ಅಡಿಕೆ ಹನಿ ನೀರಾವರಿ ಪದ್ಧತಿಯಲ್ಲಿ ವರ್ಷಕ್ಕೆ 3 ಸರಿ ಗೊಬ್ಬರ, ಈ 15-15 ಒಂದು ಸಿಗುತ್ತೆ, ಡಿ ಎ ಪಿ ಒಂದು ಸಿಗುತ್ತೆ, 20-20 ಒಂದು ಸಿಗುತ್ತೆ, ಅದ್ರ ಜೊತೆ ಯೂರಿಯಾ, ಪೊಟ್ಯಾಶಿಯು, ಜಿಂಕ್, ಬೋರಾನ್, ಮೆಗ್ನೀಷಿಯಂ ಸಲ್ಫೇಡು. ಅದಕ್ಕೆ ಹೆಚ್ಚಾಗಿ ಈ ನಮ್ಮ ಸಿಸ್ಟರ್ಸ್ ಒಬ್ಬ ಕೃಷಿ ಪದವಿಯಲ್ಲಿದ್ದಾರೆ, ಅವ್ರ ಸಹಾಯದಿಂದ ಮೆಗ್ನೀಷಿಯಂ ಸಲ್ಫೇಡ್ನ ಸುಣ್ಣದ ರೂಪದಲ್ಲಿ, ಪುಡಿ ರೂಪದಲ್ಲಿ ನಾವು ಕೊಡ್ತಾ ಬಂದಿದ್ದೀವಿ. ನಮ್ದು ಸ್ವಲ್ಪ ತೇವಾಂಶ ಯುಕ್ತ ನೆಲ, ಜಾಸ್ತಿ ತುಂಬಾ ತೇವಾಂಶ, ಜಾಸ್ತಿ ಮಳೆ ಬಂದ್ರೂ ಅಲ್ಲ, ಮಳೆ ಹೋದ್ರೂ ಅಲ್ಲ, ಆ ತರ ನೆಲಗಳು ನಮ್ಮ. ಅದಕ್ಕೆ ಅವರು ಸುಣ್ಣ ಯೂಸ್ ಮಾಡಕ್ ಹೇಳಿದ್ರು, ಸುಣ್ಣ ಯೂಸ್ ಮಾಡ್ತಾ ಇದೀವಿ. ಈಗ ಜಾಸ್ತಿ ಮಳೆ ಬಂದ್ರೆ ನೀರ್ ಹರಿಲಿಕ್ಕೆ ಏನ್ ಪದ್ಧತಿ ಮಾಡ್ಕೊಂಡಿದ್ದೀವಿ? ಕಪ್ ಹೊಡೆದಿದೀವಿ ಸರ್, ಎಲ್ಲ ಕಾಲುವೆ ತರ ಮಾಡಿ ಹಳ್ಳಕ್ಕೆ ಬಸಿಯೋ ತರ ಮಾಡಿದೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಜಾಸ್ತಿ, ಯಾಕೆಂದ್ರೆ ನಾವು ರಾಸಾಯನಿಕನ ಕೊಟ್ಟಿರ್ತಿದ್ದೀವಿ ಭೂಮಿಗೆ, ತುಂಬಾ ಮಳೆ ಬಂದು ಕೊಚ್ಚಿದಾಗ ಏನಾಗುತ್ತೆ, ಆ ರಾಸಾಯನಿಕ ಎಲ್ಲ ನೀರಲ್ಲಿ ಕೊಚ್ಚೋಗ್ಬಿಡುತ್ತೆ. ಹಂಗಾಗಿ ಅದು ಮಳೆ ಜಾಸ್ತಿ ಆದ್ರೆ ತೊಂದ್ರೆನೆ, ಆದ್ರೆ ಮಳೆ ಹೋದ್ರೂ ತೊಂದ್ರೆನೆ, ಬರಬೇಕು ಎಷ್ಟು ಬರಬೇಕು ಅಷ್ಟು. ನೆಲನ ನಾವ್ ಯಾವ ತರ ಇಟ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದೀವಿ ತುಂಬಾ ಮಳೆ ಜಾಸ್ತಿ ಆಯ್ತು, ಆ ಒಂದು ಸಮಯದಲ್ಲಿ ತಾವ್ ಯಾವ ರೀತಿ ತೋಟನ ನಿರ್ವಹಣೆ ಮಾಡ್ತಾ ಇದ್ದೀರಾ? ಕಾಲುವೆ ಮಾಡಿ, ಪ್ರತಿ ಸಾಲಲ್ಲೂ ಕಾಲುವೆ ಮಾಡಿದ್ದು, ಅದು ಆ ನೀರೆಲ್ಲ ಹಳ್ಳಕ್ಕೆ ಬಸಿಯೋ ತರ ಮಾಡಿದ್ವಿ. ಯಾವ ರೀತಿ ಇದೆ ತಮ್ಮ ತೋಟ, ಇಳಿಜಾರು ಪದ್ಧತಿಯಿಂದ ಸಾಫ? ಇಳಿಜಾರು ಪದ್ಧತಿ ಇಲ್ಲ ಸರ್, ಇರೋದು ಬಂದಿದ್ದ ನೀರೆಲ್ಲ ಇಳಿಜಾರಲ್ಲೇ ಹೋಗೋದು. ಈ ರೋಗದ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ರೋಗಗಳು ತಮ್ಮ ಇದಕ್ಕೆ ಬಂತು? ಕೊಳೆ ರೋಗ, ಸುಳಿ ರೋಗ, ಶೀತ ಜಾಸ್ತಿ ಆದ್ರೆ ಕೊಳೆ ರೋಗ ಬರುತ್ತೆ ಸರ್. ಶೀತ ಜಾಸ್ತಿ ಆಗಕ್ಕೆ ನಾವು ಬಿಡ್ಕೋಬಾರ್ದು. ನೀರು ತೋಟದಲ್ಲಿ ಆ ಗಿಡದ ಹತ್ರನೇ ನಿಂತತ್ರನೇ ನಿಂತಿದ್ರೆ ಕೊಳೆ ರೋಗ ಬಂದ್ಬಿಡುತ್ತೆ. ಹಂಗಾಗಿ ನಾವು ಅದೇನು ಬರ್ದಂಗೆ ಬಂದಿದೆ. ಅಲ್ಲಿ ನಮ್ದು ಇಳಿಜಾರು ಪ್ರದೇಶ, ತಗ್ಗಿನ ಜಾಗದಲ್ಲಿ ತುಂಬಾ ನೀರ್ನಿತ್ತು, 200 ಹೆಚ್ಚಿಗೆ ಸಸಿಗಳು ಅಲ್ಲಿ ಹೋಗಿದ್ವಿ ಕೊಳೆ ರೋಗ ಬಂದು. ನಾವು ಆ ಟೈಮಲ್ಲಿ ಬೆಂಗಳೂರಲ್ಲಿ ಕೆಲಸದ ಮೇಲೆ ಇದ್ದಿದ್ರಿಂದ ನಮ್ಮ ತಂದೆಯವರಿಗೆ ನಿರ್ವಹಣೆ ಮಾಡೋಕ್ಕಾಗಿಲ್ಲ. ಈಗ ನಾವು ಬಂದ್ಮೇಲೆ ಕಪ್ಪೆಲ್ಲ ಮಾಡಿಸಿ ವ್ಯವಸ್ಥಿತವಾಗಿ ಮಾಡಿದ್ವಿ. ಈಗೇನು ಗಿಡಗಳು ಹಾಳಾಗಿಲ್ಲ? ಹಾಳಾಗಿಲ್ಲ ಸರ್, ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಯಾವುದೇ ತರದ ಹಾನಿ ಉಂಟಾಗಿಲ್ಲ. ವ್ಯವಸ್ಥಿತ ಅಂದ್ರೆ ಮುಂಜಾಗ್ರತವಾಗಿ ಏನೇನು ಮಾಡ್ಕೊಟ್ಟಿರ್ತಾವ? ಮುಂಜಾಗ್ರತವಾಗಿ ಅಂದ್ರೆ ನಾವು ಕಾಲುವೆಗಳು ನಿರ್ಮಾಣ ಮಾಡಿರ್ತೀವಿ ಸರ್. ಕಾಲುವೆ ನಿರ್ಮಾಣ ಮಾಡಿರೋದ್ರಿಂದ ಈಗ ಯಾವ ಟೈಮಲ್ಲಿ ಅಂದ್ರೆ ಏಪ್ರಿಲ್ ಮೇ ಟೈಮಲ್ಲಿ ಆ ಕಾಲುವೆಗಳಿಗೆ ಎಲ್ಲ ತುಂಬಿರ್ತೀವಿ. ಯಾಕೆಂದ್ರೆ ಹನಿ ನೀರಾವರಿ ಪದ್ಧತಿ ಅಲ್ಲ ನಮ್ದು, ಆ ಟೈಮಲ್ಲಿ ನೀರು ಆಚೆ ಹೋಗ್ದಂಗಿರ್ಲಿ ಅಂತೇಳಿ. ಅದೇ ಜೂನ್ ಮೊದಲ ವಾರದಲ್ಲಿ ಅದನ್ನೆಲ್ಲ ಸೋಸ್ತೀವಿ ಸರ್, ಮಳೆ ಬರ್ಲಿ ಬಿಡ್ಲಿ ಅದನ್ನೆಲ್ಲ ಸೋಸ್ಬಿಡ್ತೀವಿ. ಅತಿಯಾದ ಮಳೆ ಬಂದ್ರೆ ಆ ಕಾಲುವೆ ಮುಖಾಂತರ ಹೋಗುತ್ತೆ. ಈ ತರ ಮುಂಜಾಗ್ರತೆ ತಂಡಿರೋದ್ರಿಂದ ಈಗ ಸಸಿಗಳು ಏನೇ ತೊಂದರೆ ಆಗಿಲ್ಲ. ಈಗ ತಮ್ಮ ಪ್ರಕಾರವಾಗಿ ಕೊಟ್ಟಿಗೆ ಗೊಬ್ಬರ ಹೆಚ್ಚು ತಮ್ಮ ಒಂದು ಭೂಮಿಗೆ ಹಾಕ್ತಾ ಇದ್ದಾರೆ ಅಥವಾ ರಾಸಾಯನಿಕ ಮಿಶ್ರ ಮಾಡಿ ಹಾಕ್ತಾ ಇದ್ದಾರೆ? ರಾಸಾಯನಿಕ ಮಿಶ್ರ ಮಾಡಿ ಹಾಕ್ತಾ ಇರೋದು ಸರ್. ಕೊಟ್ಟಿಗೆ ಗೊಬ್ಬರಕ್ಕೆ ಅದೇ ಹೇಳಿದ್ನಲ್ಲ, ಈಗೆಲ್ಲ ಹೈನುಗಾರಿಕೆಯಲ್ಲಿ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಇರೋ ವ್ಯವಸ್ಥೆಗಳು ಸರಿ ಇಲ್ಲ, ಡೈರಿ ವ್ಯವಸ್ಥೆ ಸರಿ ಇಲ್ಲ ನಮ್ಮ ಗ್ರಾಮದಲ್ಲಿ. ಹಂಗಾಗಿ ಏನು ಮಾಡಕ್ಕಾಗಲ್ಲ. ಈ ರಾಸಾಯನಿಕ ಜೊತೆಗೆ ತಾವು ಜೀವಾಮೃತ ಅಂದ್ರಲ್ಲ, ಅದು ಚೆನ್ನಾಗುತ್ತಾ ಅಂತ? ಚೆನ್ನಾಗುತ್ತೆ ಸರ್. ನಾನು ನೋಡಿರೋ ಮಟ್ಟಿಗೆ ನಮ್ದು ತೋಟದಲ್ಲಿ 1 ಎಕರೆಯಲ್ಲಿ ನಾವು 3 ಕ್ವಿಂಟಲ್ ಅಡಿಕೆ ತೆಗಿಯಕ್ಕೆ ಸೋತೋಗ್ತಿದ್ರು ನಮ್ಮ ತಂದೆ ಅವ್ರ ಕಾಲದಲ್ಲಿ. ಅದೇ ನಾವು ಬಂದು ಜೀವಾಮೃತ ಹಾಕಿದ ಒಂದೇ ವರ್ಷದಲ್ಲಿ ಅಂದ್ರೆ ಲಾಸ್ಟ್ ಇಯರ್ 2022 ಅಲ್ಲಿ 6 ಕ್ವಿಂಟಲ್ ಅಂದ್ರೆ ದ್ವಿಗುಣವಾಗಿದೆ ಸರ್. 6 ಕ್ವಿಂಟಲ್ ಅಡಿಕೆ, ಒಣ ಅಡಿಕೆ 6 ಕ್ವಿಂಟಲ್ ತೆಗೆದಿದೀವಿ ಜೀವಾಮೃತ ಬಳಸಿದ. ಜೀವಾಮೃತ ಬಳಸಿದ್ಮೇಲೆ, ಜೀವಾಮೃತ ಬಳಸಿದ್ಮೇಲೆ ಅದಕ್ಕೆ ತಕ್ಕನಂಗೆ ಈ ರಾಸಾಯನಿಕ ಜೈವಿಕ ಎಲ್ಲ ತರನು ಕೊಟ್ಟಿದೀವಿ. ಅಂದ್ರೆ ಜೀವಾಮೃತ ಕೊಟ್ಟಿದ್ಮೇಲೆ ಇದ್ರದ್ದು ಇಳುವರಿ ಎಲ್ಲ ಜಾಸ್ತಿ ಆಗಿದೆ ಸರ್. ಎರೆಹುಳು ಇದೆಲ್ಲ ತುಂಬಾ ಆಗಿದೆ. ಏನನ್ಸುತ್ತೆ ತಾವು ಹಿಂದೆ ನೋಡಿದ ಒಂದು ಜಮೀನಿಗೂ ತಾವೀಗ ಬಂದ್ ಮಾಡ್ತಕ್ಕಂಥ ಜಮೀನಿಗೂ ಏನ್ ವ್ಯತ್ಯಾಸ ಕಂಡಿರ್ತಾವು? ಅದೇ ಸರ್, ನಾವು ಜೀವಾಮೃತ ಬಳಕೆ ಆದ್ಮೇಲೆ ಕೃಷಿ ಇಲಾಖೆಯಿಂದ ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ ಸರ್. ಏನೇನು ಅಂಶಗಳು ಕಡಿಮೆ ಇದ್ವೋ ಅದಕ್ಕೆ ಅದರಲ್ಲೇ ಒತ್ತು ಕೊಟ್ಕೊಂಡು ಬಂದ್ವಿ. ಹಂಗಾಗಿ ಅವೆಲ್ಲ ಈಗ ಈಕ್ವಲ್ ಆಗಿದೆ, ಈಕ್ವಲ್ ಆಗಿದೆ. ಕಳ್ಕೊಂಡಿದ್ನೆಲ್ಲ ಮತ್ತೆ ವಾಪಸ್ ಅದಕ್ಕೆ ಕೊಟ್ಟಿದ್ದೀವಿ. ಕಾರಣ ಅಷ್ಟೇ, ನಮ್ಮ ಗೊಬ್ಬರನ ನಾವು ಬಳಸೋ ಗೊಬ್ಬರನ ಅದನ್ನೇ ಕೊಡಬೇಕು. ನಾವು ದನಿನ ಗೊಬ್ಬರ ಆಗಲಿ ಜೀವಾಮೃತ ಆಗಲಿ ವೇಸ್ಟ್ ಮಾಡೋದು ಬೇಡ. ಗಂಜಲ ಎಲ್ಲವ ನಮ್ಮ ನಾವೇ ಬಳಸ್ಕೊಳೋಣ. ಬಳಸ್ಕೊಂಡ್ರೆ ಎಲ್ಲ ತರ ಫಸ್ಟಿಗೆ ಆಗಲ್ಲ ಸರ್, ಆ ಸ್ಮೆಲ್ಲು ಎಲ್ಲ ಬೆಂಗಳೂರಿಂದ ವಸ್ತಾ ಬಂದಾಗ ಅದೆಲ್ಲ ಇರಿಟೇಟ್ ಅನ್ಸುತ್ತೆ. ಬಟ್ ಅದರಲ್ಲೇ ನಾವು ಮಾಡೇ ಮಾಡ್ತೀವಿ ಅಂತ ಛಲ ಇದ್ರೆ ಮಾತ್ರ ನಮಗೆ ಸಕ್ಸಸ್ ಕಾಣುತ್ತೆ, ಅದಕ್ಕೆ ನಾನೇ ಸಾಕ್ಷಿ. ಜೊತೆಗೆ ಉಳಿದಂತ ಜಮೀನಲ್ಲಿ ತಾವು ತರಕಾರಿಗಳನ್ನು ಬೆಳೀತೀನಿ, ಈರುಳ್ಳಿ, ಅದ್ರ ಕುರಿತು ಮಾತನಾಡಿದ್ರೆ ಏನೇನ್ ಮಾಡ್ತಾವೆ, ಅದಕ್ಕೆ ಆಸಕ್ತಿ ಹೇಗ್ ಬಂತು ಸರ್? ಈರುಳ್ಳಿ, ಆಲೂಗಡ್ಡೆ, ರಾಗಿ, ಶೇಂಗಾ ಇವನ್ನೆಲ್ಲ ಬೆಳಿತೀವಿ. ಯಾಕೆ ಅಂದ್ರೆ ಈಗ ಎಣ್ಣೆ ಕಾಳುಗಳು ಸರ್. ಅಂದ್ರೆ ಯುವ ಕೃಷಿಕರು ಏನ್ ಮಾಡ್ತಾರೆ ಅಂದ್ರೆ ಈ ಅಡಿಕೆಲಿ ಒಳ್ಳೆ ಆದಾಯ ಬರೋದ್ರಿಂದ ಅದೇ ಸಾಕು ಅಂತ ತುಂಬಾ ಜನ ನೋಡ್ತಾ ಇರೋದು ನಾವು. ನೀವು ಜೊತೆಗೆ ಇಷ್ಟೆಲ್ಲ ಮಾಡ್ತಿದ್ರ ಕಾರಣ ಏನು, ಅದ್ರ ಬಗ್ಗೆ ತಾವು? ಸರ್, ಅಡಿಕೆ ಅಂದ್ರೆ ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಂದ್ 5 ತಿಂಗಳು ಬಿಸಿ ಇರುತ್ತೆ ಸರ್. ಬಿಸಿ ಶೆಡ್ಯೂಲ್ಸ್ ಅಷ್ಟೇನೆ ಅದು. ಅಡಿಕೆ ಕೊಯ್ಲು, ಕಟಾವು, ಅದು ನಿರ್ವಹಣೆ, ನೀರ್ ಹಾಕ್ತಿವಿ, ಗೊಬ್ಬರ ಹಾಕ್ತಿವಿ, ಬೇಡ. ಅದಾದ್ಮೇಲೆ ಫ್ರೀ ಇರ್ತೀವಲ್ಲ ಸರ್, ಅವಾಗ ಏನ್ ಮಾಡ್ಬೇಕು? ರಾಗಿ, ಶೇಂಗಾ, ಆಲೂಗಡ್ಡೆ, ಈರುಳ್ಳಿ ಇಂಥವ್ ಬೆಳ್ಕೊಳ್ಬೇಕು ಸರ್. ಯಾಕೆಂದ್ರೆ ಮಾರ್ಕೆಟ್ ಇಂದ ತಂದು ಮಾಡ್ತೀವಿ ಅನ್ನೋದು ತುಂಬಾ ಕಷ್ಟ. ಅದೇ ಈಗ ಎಣ್ಣೆ ಕಾಳುಗಳು, ಮೇನ್ಲಿ ಶೇಂಗಾ ಎಣ್ಣೆ ಕಾಳುಗಳು. ನಾವು ಯಾವ ಹೊರಗಿನ ಆಯಿಲ್ ನ ಯೂಸ್ ಮಾಡೋದಕ್ಕೂ ನಾವೇ ಶೇಂಗಾ ಮಾಡಿ ನಮ್ದೇ ತೋಟ ಇದೆ, ಕೊಬ್ಬರಿ ಒಣಗಿಸ್ತೀವಿ, ಎಣ್ಣೆ ಮಾಡ್ತೀವಿ, ಹೆಲ್ತಿ ಆಗಿರ್ತೀವಿ. ನಮ್ಮ ಅಪ್ಪಂಗೆ ಶುಗರ್ ಅವಾಗ ಬೆಂಗಳೂರಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಇತ್ತು. ಅದೇ ಈಗ ನಾವು ಮಾಡ್ತಿರೋದ್ರಿಂದ ಆಯಿಲ್ ನಾವೇ ಮಾಡಿಸ್ಕೊಂಡ್ಬರೋದ್ರಿಂದ ಶುಗರ್ ಲೆವೆಲ್ ಕಮ್ಮಿ ಆಗಿದೆ, ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗಿದೆ, ಹೆಲ್ತಿಯಾಗೂ ಇದ್ದಾರೆ, ದಿನ ಕೆಲಸ ಮಾಡ್ತಾರೆ, ತೋಟಕ್ಕೆ ಬರ್ತಾರೆ. ಅವ್ರಿಗೆ ಸುಸ್ತೊಂದು ಮಲಗ್ತಿದ್ರು, ಈಗ ಇಲ್ಲ, ಆರಾಮ ಬರ್ತಾರೆ, ನಮ್ಮ ಜೊತೆ ಬರ್ತಾರೆ, ನಾವು ತೋಟಕ್ಕೆ ಹೋಗಿದ್ರೆ ಊಟಕ್ಕೆ ತಂದು ಕೊಡ್ತಾರೆ, ವಾಕ್ ಮಾಡ್ತಾರೆ, ಹೆಲ್ದಿ ಆಗಿದ್ದಾರೆ. ಅದರಿಂದಲೇ ಸರ್, ನಾವು ಬೆಳಿಬೇಕು, ನಾವು ತಿನ್ಬೇಕು, ಮಿಕ್ಕಿದ್ ನಾವು ಕೊಡೋಣ. ನಾವು ಇದನ್ನ ಲಾಭಕ್ಕೋಸ್ಕರ ಮಾಡ್ತಿಲ್ಲ, ನಮಗೋಸ್ಕರ ನಾವು ಮಾಡ್ಕೊಂತ ಇದೀವಿ. ಎಲ್ಲರೂ ಇದೇ ತರ ಮಾಡ್ಕೊಂಡ್ರೆ ಇವತ್ತು ಯಾವ್ದೇ ತರದ ಹಾಸ್ಪಿಟಲ್ಗಳಿಗೆ ನಾವು ಇಷ್ಟೊಂದು ಬಂಡವಾಳ ಹಾಕೋ ಅವಶ್ಯಕತೆ ಇರಲ್ಲ ಅಂತ. ತರಕಾರಿ ಬೆಳೆಗಳ ಬಗ್ಗೆ ಹೇಳೋದಾದ್ರೆ ಏನೇನ್ ಬೆಳೀತಾ ಇದ್ರ ಅಂತ ಸರ್? ಬದನೆ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಬೀನ್ಸ್ ಬೆಳಿತೀವಿ, ಆಮೇಲೆ ಹೀರೆಕಾಯಿ ಬೆಳಿತೀವಿ. ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಎಷ್ಟು ಅದರಿಂದ ಬರ್ತಕ್ಕಂಥ ಇಳುವರಿ ಎಷ್ಟು ಬರುತ್ತೆ? ಯಾವ ರೀತಿ ಮೇಂಟೈನ್ ಮಾಡ್ತೀರ ಸರ್? ಇದು ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ, ಹೊರಗಿನ ಜಗತ್ತಿನಲ್ಲಿ ಏನಾಗಿದೆ, ಬೆಂಗಳೂರಲ್ಲಿ ಜಗತ್ತಿಗೆ ರೈತನೇ ರಾಜ, ರೈತನೇ ರಾಜ, ರೈತನೇ ರಾಜ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದು ಬಿಟ್ಟು ಆಚೆ ಬಂದು ನಮ್ಮ ಸ್ಥಿತಿ ನೋಡಿದ್ರೆ, ರೈತ ಬಿಟ್ಟು ಇನ್ನೆಲ್ಲಾರು ರಾಜರ ಸರ್. ನಾವು ಬೆಳೆದಿದ್ದ ಬೆಳೆಗೆ ನಿಖರವಾದ ಬೆಲೆ ಸಿಕ್ತಿಲ್ಲ ಸರ್, ಮೇನ್ ಪ್ರಾಬ್ಲಮ್. ಯಾಕೆ ಇವತ್ತಿನ ಯುವಕರು ವ್ಯವಸಾಯದಿಂದ ಒಂದು ಹೆಜ್ಜೆ, ನೀವ್ ಹೇಳಿದ್ರಿ ಅಡಿಕೆ ಲಾಭ ಯಾಕೆ ನೋಡ್ತಾರೆ, ಇದನ್ನ ಯಾಕೆ ನೋಡಲ್ಲ ಅಂತೇಳಿ ಆಗ್ಲಿ ಕೇಳಿದ್ರಲ್ಲ, ಇದೇ ಉದ್ದೇಶಕ್ಕೆ ಸರ್. ನಾವು ಬೆಳೆದ ಬೆಳೆಗೆ ನಿಖರವಾದ ಬೆಲೆ ಸಿಗಲ್ಲ. ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆಗಳೆಲ್ಲ ಇತ್ತೀಚೆಗೆ ನೋಡ್ತಾ ಇದೀವಿ. ನೀವು ಆ ಒಂದು ಮಾರುಕಟ್ಟೆಯಲ್ಲಿ ಹೋಗಿ ಅದನ್ನ ತಾವು ಬೆಳೆದಂತದನ್ನ ಮಾಡಬಹುದು. ದಲ್ಲಾಳಿಗಳ ಅವಳಿ ಸರ್, ದಲ್ಲಾಳಿಗಳ ಅವಳಿ. ನಾವು ಏನೇ ಒಂದು ಬೆಳೆನ ತಗೊಂಡೋದ್ರು ಅಲ್ಲಿ ಪ್ರೈಸ್ ನ ಕಟ್ಟೋದು ದಲ್ಲಾಳಿಗಳು. ಬೆಳೆದಂತ ಬೆಳೆಗಾರರು ಅಲ್ಲ, ಮಾರುವಂತ ರಸ್ತೆ ಬದಿ ವ್ಯಾಪಾರಿಗಳು ಅಲ್ಲ, ಅದನ್ನ ಕಟ್ಟೋದು ದಲ್ಲಾಳಿಗಳು. ಅದು ಯಾವಾಗ ಬಂದ್ ಆಗುತ್ತೋ ಅಲ್ಲಿ ತನಕನು ಎಲ್ಲ ಯುವಕರಲ್ಲೂ ಆಸಕ್ತಿ ಬರುತ್ತೆ ಸರ್. ಅವಾಗ ನಾವು ಬೆಳೆದ ಬೆಳಗ್ಗೆ ಇಷ್ಟು ನಿಖರ. ಈಗ ರಾಗಿ ಸರ್, ಮುಂಚೆ ಎಲ್ಲವ ನಮ್ಗೆ ಗೊತ್ತಿರಂಗೆ 1,500 2,000 ಕ್ವಿಂಟಲ್ ಇತ್ತು, 4,300 ರೂಪಾಯಿ ಕೇಂದ್ರ ಸರ್ಕಾರದಿಂದ ಮಾಡಿರೋದು. ಇವತ್ತು ನಮ್ಮೂರಲ್ಲಿ ರಾಗಿನೇ ಬೆಳೀತಿಲ್ದಿದ್ದಾರೋ 10 ಎಕರೆ ರಾಗಿ ಬೆಳೀತಿದ್ದಾರೆ ಸರ್. ಯಾರು ಮಾಡೋಕ್ಕಾಗಲ್ಲ, ಹೊರಗಿದ್ದಾರೆ ಬೆಂಗಳೂರು, ಅವ್ರ ಜಮೀನು ತಗೊಂಡು ಈಗ ನನ್ನನ್ನು ಸೇರ್ಕೊಂಡು ರಾಗಿ ಬೆಳೀತಾ ಇದ್ದೀವಿ ಸರ್. ನಿಖರವಾದ ಬೆಲೆ ಇಷ್ಟು ಸಿಕ್ಕೇ ಸಿಗುತ್ತೆ ಅಂತ ನಮಗೆ ಗೊತ್ತು. ಹಂಗಾಗಿ ನಾವು ಬೆಳೆದೇ ಬೆಳಿತೀವಿ ಅದನ್ನ. ಈ ತರ ನಿಖರವಾದ ಒಂದು ಬೆಲೆ ಸಿಗ್ದಲೆ ನಮಗೆ ತುಂಬಾ ಪ್ರಾಬ್ಲಮ್ಗಳಾಗ್ತಿದೆ. ತರಕಾರಿಗಳು ಎಷ್ಟು ಬಂತು ಲಾಭ, ಎಷ್ಟು ಅದು ಖರ್ಚು ಬಗ್ಗೆ ಹೇಳೋದಾದ್ರೆ ಎಷ್ಟು ತಗೊಂಡಿರ್ತಾವು ತರಕಾರಿ ಸರ್? ಅದು 3 ತಿಂಗಳಿಗೆ ಒಂದ್ಸರಿ ಬರುತ್ತೆ. ಈಗ ಹೆಂಗೆ ಅಂದ್ರೆ, ಈ ನಾವು ಬೆಂಗಳೂರು ಭಾಷೆಗೆ ಹೇಳ್ಬೇಕು ಅಂದ್ರೆ ಎಂಡ್ ಆಫ್ ಸೀಸನ್ ಸೇಲ್ಸ್ ತರ. ಯಾವಾಗ ಅದು ಕಡಿಮೆ ಬರುತ್ತೋ, ಇಲ್ಲಿ ನಾವು ಬೆಳೆದಿರೋ ಬೆಳೆ ಜಾಸ್ತಿ ಇರುತ್ತೋ ಅವಾಗ ಬೆಲೆ ಸಿಗುತ್ತೆ. ಈಕ್ವಲ್ ಆಗಿ ಟೊಮೆಟೊ ಬೆಳೆದಿದೀವಿ, ಈ ಎಲ್ಲರೂ ಟೊಮೆಟೊನೇ ಬೆಳೆದ್ರೆ ಬೆಲೆ ಸಿಕ್ತಿಲ್ಲ ಸರ್. ಈಗ ನಾವೇ ನಮ್ಮೂರಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಉಂಟ, ನಾನು ಟೊಮೆಟೊ ಬೆಳಿತೀನಿ, ನೀನ್ ಬೀನ್ಸ್ ಬೆಳಿ, ಈ ತರ ಯಾವ ಮಾತಾಡ್ಕೊಂಡ್ ಬೆಳಿತೀವೋ ಅವಾಗ ಏನೂ ಆಗಲ್ಲ. ಈಗ ಟೊಮೆಟೊ ರೇಟ್ ಎದಂತು ಅಂತೇಳಿ ಎಲ್ಲರೂ ಟೊಮೆಟೊನೇ ಹಾಕ್ಬಿಡ್ತೀವಿ. ಬೀನ್ಸ್ ರೇಟ್ ಎದಂತು ಅಂದ್ರೆ ಎಲ್ಲರೂ ಬೀನ್ಸೇ ಹಾಕ್ತಿವಿ. ಈರುಳ್ಳಿ ರೇಟ್ ಆಯ್ತು ಅಂದ್ರೆ ಎಲ್ಲರೂ ಈರುಳ್ಳಿನೇ ಹಾಕ್ತಿವಿ. ಅವಾಗ ಏನಾಗುತ್ತೆ, ಇದೆಲ್ಲ ಜಾಸ್ತಿ ಬರುತ್ತೆ, ಅವಾಗ ಬೆಲೆ ಆಟೋಮೆಟಿಕ್ಲಿ ಕಡಿಮೆ ಆಗಿ ಆಗುತ್ತೆ ಅಷ್ಟೇನೆ. ಈ ಖರ್ಚಿನ ಬಗ್ಗೆ ಹೇಳೋದಾದ್ರೆ, ಈ ತರಕಾರಿ ಬಗ್ಗೆ ಏನ್ ಹೇಳ್ತೀರಿ, ಖರ್ಚು ಎಷ್ಟು ಬಿಡಬಹುದು ಅಂತ? ಸರ್, ಖರ್ಚು ನಾವು ಮೇಂಟೈನ್ ಮಾಡೋದ್ರಲ್ಲಿರುತ್ತೆ. ನಾವು ಮುಂಚೆನೆ ಬಂಡವಾಳ ಹಾಕಿ ಟೊಮೆಟೊಗೆ ಗೂಟ ಆಗಲಿ ತಂತಿ ಆಗಲಿ ಒಂದ್ಸ ಇನ್ವೆಸ್ಟ್ಮೆಂಟ್. ಮನೆಯಲ್ಲಿ ಈಗ ನಾವು ನಮ್ಮ ಅಣ್ಣ ತಮ್ಮಗಳು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ, ಅದು ಬಿಟ್ಟು ಒಂದಿಬ್ರು ಲೇಬರ್ಸ್ ಕರ್ಕೊಂತೀವಿ. ಹಂಗಾಗಿ ಖರ್ಚು ಕಡಿಮೆ ಬರುತ್ತೆ, ಲೇಬರ್ಸ್ ಕಾಸ್ಟ್ ಕಡಿಮೆ ಬರುತ್ತೆ. ಇನ್ನೇನು ಔಷಧಿ ಗೊಬ್ಬರ ಅದೆಲ್ಲ ಕಾಸ್ಟ್ ಬಂದೇ ಬರುತ್ತೆ. ಒಂದ್ ಎಕರೆಗೆ ಏನಿಲ್ಲ ಅಂದ್ರೂ ಒಂದ್ 20-25,000 ರೂಪಾಯಿ ಖರ್ಚು ಬರುತ್ತೆ ಸರ್ ಟೊಮೆಟೊ. ಈ ಶೇಂಗಾ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಅದಕ್ಕೆ ಅವುಗಳ ಖರ್ಚಿನ ಬಗ್ಗೆ, ಅದಕ್ಕೇನಾದ್ರು ಒಂದು ರೋಗಗಳು, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ, ಅದಕ್ಕೆ ಬಂದ ಆದಾಯದ ಬಗ್ಗೆ, ಇಳುವರಿ ಬಗ್ಗೆ? ಸರ್, ಆಲೂಗಡ್ಡೆ ಬೀಜ ಉಪಚಾರ ಗೊಬ್ಬರ ಎಲ್ಲ ಸೇರಿದ್ರೆ ಅದೊಂದು 1 ಎಕರೆಗೆ 30,000 ರೂಪಾಯಿ ಖರ್ಚು ಬರುತ್ತೆ ಸರ್. ಅದಕ್ಕೆ ಮೇಯ್ನ್ ಬರೋ ರೋಗಗಳು ಅಂದ್ರೆ ಅಂಗಮಾರಿ, ಆಮೇಲೆ ಕರುಕು ರೋಗ, ಆಮೇಲೆ ಹೂ ಡ್ರಾಪ್ ಆಗೋದು, ಆಮೇಲೆ ಹುಳು ಎಲೆ ಕೊರೆಯ ಹುಳು, ಆಮೇಲೆ ಕಾಂಡ ಕೊರೆಯ ಹುಳು, ಆಮೇಲೆ ಕಾಯಿ ಕೊರಕಲು. ಇಲ್ಲಿಂದ ತರ್ತೀರ ಬೀಜಗಳನ್ನು? ಆಲೂಗಡ್ಡೆ ಬೀಜ ಎಲ್ಲ ಹಾಸನಿಂದ ಸರ್, ಹಾಸನಲ್ಲಿ ಸ್ಟೋರೇಜ್ ಇದೆಯಲ್ಲ, ಹಾಸನಲ್ಲಿ ಸೆಲೆಕ್ಟೆಡ್ ಬೀಜನ ಅಂದ್ರೆ ಒಂದ್ ಸ್ವಲ್ಪ ಅದರಲ್ಲೇ ಪಳಗಿರೋಂತ ಒಂದು 4-5 ಜನ ಗೊತ್ತಿರೋರು ಇದಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ನಾವು ತಗೊಂಡ್ಬರ್ತೀವಿ ಸರ್ ಹಾಸನಿಂದ. ಎಷ್ಟು ಬಂತು ಇಳುವರಿ ಸರ್ ಆಲೂಗಡ್ಡೆ? ಇನ್ನು ಈಗ ಬಂದಿಲ್ಲ ಸರ್, ಲಾಸ್ಟ್ ಟೈಮ್ ಇಳುವರಿ ಅಂದ್ರೆ 1 ಹೆಕ್ಟೇರ್ಗೆ ಒಂದು 72 ಕ್ವಿಂಟಲ್ ತನಕ ತೆಗ್ದಿದೀವಿ. ಅಂದ್ರೆ ಮಳೆ ಕಡಿಮೆ ಇತ್ತು, ನೀರು ಬಿಟ್ಟಿದ್ವಿ. ಮಳೆ ಜಾಸ್ತಿ ಆದ್ರೂ ಅಲ್ಲ ಸರ್, ಮಳೆ ಕಡಿಮೆ ಆದ್ರೂ ಅಲ್ಲ ಸರ್, ಆಲೂಗಡ್ಡೆಗೆ ಹಂಗಾಗಿ 72 ಕ್ವಿಂಟಲ್ ತನಕ ಬಂದಿದೆ. ಎಲ್ಲಿ ಹಾಕಿದ್ರೆ ಅದನ್ನ? ಇಲ್ಲಿ ಕೊಟ್ಟಿದ್ದು ಇಲ್ಲ ಸರ್, ಬಂದಿದ್ರು ತುಂಬಿಕೊಂಡು ಹೋಗಿದ್ದಾರೆ. ನಾವು ಬೆಂಗಳೂರು ಮಾರ್ಕೆಟಿಗೆ ಹಾಕಿದ್ವಿ, ಅಲ್ಲಿ ಒಂದು 25 ರೂಪಾಯಿ ತನಕ ರೇಟ್ ಸಿಕ್ಕಿತ್ತು. ಅದೇ ಸರ್ ಹೇಳಿದ್ನಲ್ಲ, ದಲ್ಲಾಳಿಗಳು ಅವಳಿ, ಅವ್ರಿಗೆ ಯಾಕೆ ಕಮಿಷನ್ ಕೊಡೋಣ ಅಂತೀವಿ, ಇಲ್ಲೇ ಮಾಡ್ತೀವಿ, ಇದೇ ಹಾಕ್ತಿರೋದು ನಮ್ಮ ರೈತರಲ್ಲಿ. ಈರುಳ್ಳಿ ಬಗ್ಗೆ? ಈರುಳ್ಳಿ ಮಾಡ್ತೀವಿ ಸರ್, ಒಂದು ಎಕರೆ ತನಕ ಈರುಳ್ಳಿ ಮಾಡ್ತೀವಿ. ಈರುಳ್ಳಿಗೂ ಅದನ್ನ ತಳ ರೋಗ ಅಂತ ಬರುತ್ತೆ, ಆಮೇಲೆ ಗರಿ ಹಳದಿ ಆಗೋದು ಬರುತ್ತೆ, ಅದಕ್ಕೂ ಅಷ್ಟೇನೆ. ಅದನ್ನು ಕಿತ್ಬಿಟ್ಟು ಎಲ್ಲ ಅದು ತುಂಬಾ ಸ್ವಲ್ಪ ಅದು ಹಾಕದ್ಮೇಲೆ ಬೆಳೆ ಬಂದ್ಮೇಲೆ ಖರ್ಚು ಜಾಸ್ತಿ, ಈರುಳ್ಳಿ ಕೊಯ್ಸೋದೇ ಆಗ್ಲಿ ಕೀಳ್ಸೋದೇ ಆಗ್ಲಿ ಅದಕ್ಕೆ ಖರ್ಚು ಜಾಸ್ತಿ. ಅದನ್ನ ಒಂದ್ ಹತ್ರ ಸ್ಟೋರೇಜ್ ಮಾಡಕ್ಕೆ ಜಾಗಗಳನ್ನೆಲ್ಲ ಎಲ್ಲಿ ಇಟ್ಕೊಂಡಿರತ್ತಾವ್? ಸರ್, ನಮಗೆ ಸ್ಟೋರೇಜ್ ಅಂತ ಏನಿಲ್ಲ, ಗೌರ್ಮೆಂಟ್ ಇಂದ ಸ್ಟೋರೇಜ್ ಇದೆ, ಕೋಲ್ಡ್ ಸ್ಟೋರೇಜ್ ಇದೆ ಅಂತಾರೆ. ನಾವು ಇದುವರೆಗೂ ನೋಡಿಲ್ಲ ಸರ್ ನಮ್ಮ ಪ್ರದೇಶದಲ್ಲಿ. ಕೊಡ್ತಾರೆ ಅಂತೇಳಿ ಮಾಹಿತಿ ಇದೆ, ಯಾವ್ದು ತರ ಕೊಟ್ಟಿಲ್ಲ ನಮಗೆ. ವ್ಯವಸ್ಥೆ ಮಾಡಿಸಿದ್ರೆ ತುಂಬಾ ಒಳ್ಳೆ ಸರ್, ತುಂಬಾ ಜನ ರೈತರಿಗೆ ಅನುಕೂಲ ಆಗುತ್ತೆ. ಅದು ಎಷ್ಟು ಬಂತು ಇಳುವರಿ ಸರ್ ಈರುಳ್ಳಿದು? ಈರುಳ್ಳಿ ಹೋದ ಸರಿ ಒಂದು 120 ಕ್ವಿಂಟಲ್ ಆಗಿತ್ತು ಸರ್. ಅದು ಕೂಡ 120 ಕ್ವಿಂಟಲ್ ತನಕ ಇಲ್ಲಿ ಹಾಕ್ತೀರಾ ಅದನ್ನು? ಅದೇ ಸರ್, ಇಲ್ಲಿ ದಲ್ಲಾಳಿಗಳು ಬರ್ತಾರೆ ತುಂಬಿಕೊಂಡು. ನೀವೇನು ಹೋಗಿ ಏನು ಮಾಡಲ್ಲ? ಇಲ್ಲ ಸರ್, ಅದೇ ಹೋಗಕ್ಕೆ ಅಲ್ಲಿ ದಲ್ಲಾಳಿಗಳ ಕಾಟ, ಕೂಲರ್ ಲೇಬರ್ಸ್, ಕಮಿಷನ್. ಮೇನ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಕಮಿಷನ್, ಕಮಿಷನ್ ವ್ಯಾಪಾರದಿಂದ ಏನಾಗ್ತಿದೆ, ಅವ್ರಿಗೆ ಯಾಕೆ ಕೊಡೋಣ, ಅದೇ ಕರ್ತನ ವಿಲ್ ಉಳ್ಸೋಣ, ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಆ ಉಳ್ಸೋಣ. ಆ 1 ರೂಪಾಯಿ ಯೋಚನೆ ಮಾಡಿ ನಾವು ರೈತರುಗಳು ಇಲ್ಲೇ ಕೊಡ್ತಾ ಇದೀವಿ ಸರ್. ಅಂದ್ರೆ ಅವ್ರಿಗೆ ಕೊಟ್ಟ ನಂತರವಾಗಿ ತಮಗೆ ಉಳಿತಕ್ಕಂಥದ್ದು ಎಷ್ಟು ಉಳಿಬಹುದು ಅಂತ ಹೇಳಿ ಸರ್? ಅಲ್ಲಿ ಕೊಟ್ರು ಇಲ್ಲಿ ಕೊಟ್ರು, ಅಲ್ಲಿಗೆ ಹೋದ್ರೆ 10,000 ಲಾಸ್, ಇಲ್ಲಿದ್ರೆ ನಮಗೆ 10,000 ಲಾಭ. ಎಷ್ಟೇ ರೇಟ್ ಇರಲಿ, ನಾವೆಲ್ಲರೂ ಮಾರ್ಕೆಟ್ಗೆ ಹೋದ್ರು ನಮಗೆ 10,000-20,000 ಲಾಸ್ ಸರ್, ಲಾಸಿಗೆ ಬರೋದು. ಯಾವ ಈರುಳ್ಳಿ ತಾವು ಹಾಕಿರೋದು? ಮಾಮೂಲಿ ಈರುಳ್ಳಿ ಸರ್, ನಮ್ಮ ಸೈಡಲ್ಲಿ ಶಿವನೇ ಅಜ್ಜಂಪುರ ಈರುಳ್ಳಿ ಅಂತ ಬರುತ್ತೆ, ಚೆನ್ನಾಗಿರುತ್ತೆ. ಬೇರೆ ಉತ್ತರ ಕರ್ನಾಟಕದಿಂದ? ಉತ್ತರ ಕರ್ನಾಟಕ ಈರುಳ್ಳಿ ಅಲ್ಲ ಸರ್, ನಮ್ದೇ ಬೇರೆ ತರ ಈರುಳ್ಳಿ. ಶೇಂಗಾ? ಶೇಂಗಾನು ಅಷ್ಟೇ ಸರ್, ಅದೂ ಬೆಳೆ ಬರೋ ತನಕ ಅಷ್ಟೊಂದು ಖರ್ಚಿರಲ್ಲ, ಬೆಳೆ ಬಂದ್ಮೇಲೆ ಸರ್ ಖರ್ಚು. ಅದು ಜಾಸ್ತಿ ಮಳೆ ಆಯ್ತು ಅಂದ್ರೆ ಶೇಂಗಾ ಕಾಳು ಈಲ್ಡಿಂಗ್ ಬರಲ್ಲ, ಈಲ್ಡಿಂಗ್ ಬರೋ ತರ ನಾವು ನೋಡ್ಕೋಬೇಕು. ಅದಕ್ಕೆ ಆದಂತ ಮುಂಚೆ ಎಲ್ಲ ಶೇಂಗಾಕ್ಕೆ ಏನು ಆಗ್ತಿರಲಿಲ್ಲ, ಯಾಕೆ ಅಂತಂದ್ರೆ ಮುಂಚೆ ಶೇಂಗಾ ಹಾಕೋ ಹೊಲಗಳಿಗೆ ಮುಂಗಡ ದನಿನ ಗೊಬ್ಬರ ಹಾಕ್ತಿದ್ರು, ಈಗ ಯಾವ್ದು ಇಲ್ಲ ಸರ್. ದನಿನ ಗೊಬ್ಬರ ಆ ನೆಲಗಳು ಕಂಡೆ ಎಷ್ಟೋ ವರ್ಷಗಳಾಗಿದ್ದಾವೆ, ಎಲ್ಲ ತೋಟಕ್ಕೆ ಹಾಕ್ತಿರೋದು. ಖಾಲಿ ಜಮೀನಿನ ದನಿನ ಗೊಬ್ಬರ ಒಬ್ರು ಹಾಕಲ್ಲ ಸರ್, ಹಂಗಾಗಿ ಅದಕ್ಕೆ ಈಗೆಲ್ಲ ಯಾವುದು 13045, 0050 ಪೊಟ್ಯಾಶಿಯಮ್ ಈ ತರ ಲಿಕ್ವಿಡ್ ಬರುತ್ತೆ, ಅದನ್ನ ಸ್ಪ್ರೇ ಮಾಡ್ತೀವಿ ಸರ್. ಅದ ಮಾಡಿದ್ರೆ ಒಂದ್ ಸ್ವಲ್ಪ ಈಲ್ಡಿಂಗ್ ಬರ್ತಾವೆ ಕಾಯಿ, ಇಲ್ಲ ಅಂದ್ರೆ ಬರಲ್ಲ ಸರ್. ಮುಂಚೆ ತರ ಎಣ್ಣೆನೂ ಅದ್ ಬರಲ್ಲ ಸರ್, ಈಗೆಲ್ಲ ಸ್ವಲ್ಪ ಕಡಿಮೆನೆ ಆ ತರ ಆಗ್ಬಿಟ್ಟಿದೆ. ನೆಲದಲ್ಲಿ ಪೋಷಕಾಂಶಗಳ ಕೊರತೆನೂ ತುಂಬಾ ಇದೆ. ಹಂಗಾಗಿ ಒಟ್ಟಾರೆ ಈ ಕೃಷಿ ಅಂತಂದ್ರೆ ಈ ತೆಂಗು ಅಂತ ಹೇಳಿದ್ರೆ ಶೇಂಗಾ ಈರುಳ್ಳಿ ಇವನ್ನೆಲ್ಲ ಹೇಳಿದ್ರಲ್ಲ, ಎಷ್ಟು ತಮಗೆ ಖರ್ಚು ಬೀಳಬಹುದು, ಎಷ್ಟು ಆದಾಯ ಬಂತು ತಮ್ಮ ಸರ್? ಎಲ್ಲ ಸೇರಿ ಅಡಿಕೆ ಒಂದು ಬಿಟ್ಟು, ಅಡಿಕೆ ತೆಂಗುನ ಬಿಟ್ಟು ಎಲ್ಲ ಸೇರಿ 1.5-2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್. ಉತ್ತಮವಾದ ರೇಟ್ ಸಿಕ್ತು ಅಂದ್ರೆ 2-3 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ, ಇಲ್ಲ ಅಂದ್ರೆ ಮಾಡಿದ್ದಕ್ಕೆ ನಮಗೆ ನೇರ ಆಗುತ್ತೆ ಸರ್, ಅಷ್ಟೇ. ಈ ರಾಗಿ ಮುಂದಿನ ದಿನಗಳಲ್ಲಿ ಬರ್ತಾ ಜಾಸ್ತಿ ಆಗ್ಬಹುದು ಅಂತೀರಾ? ಖಂಡಿತ ಆಗುತ್ತೆ ಸರ್. ಮುಂದೊಂದಿನ, ಈಗ ತುಂಬಾ ದಿನ ಇಲ್ಲ ಸರ್, 1-2 ವರ್ಷದಲ್ಲಿ ರಾಗಿ 6-8 ಸಾವಿರ ರೂಪಾಯಿ ಹಾಗೆ ಆಗುತ್ತೆ, ಆ ನಂಬಿಕೆ ಇದೆ. ಯಾಕೆಂದ್ರೆ ಎಲ್ಲ ಬಳಕೆ ಜಾಸ್ತಿ ಆಗ್ತಿದೆ ಸರ್ ರಾಗಿ, ಇತ್ತೀಚಿನ ದಿನದಲ್ಲಿ ರಾಗಿ ಬಳಕೆ ಜಾಸ್ತಿ ಆಗ್ತಿದೆ. ಈಗ ನೋಡ್ತಿರ್ಬೋದು ಮಾರ್ಕೆಟ್ ಅಲ್ಲಿ ರಾಗಿ ಬಿಸ್ಕೆಟ್, ರಾಗಿ ಪ್ರಾಡಕ್ಟ್ ತುಂಬಾ ಬರ್ತಿದ್ದಾವೆ. ಹಂಗಾಗಿ ರಾಗಿ ಮೇಲೆ ಜನರಿಗೆ ಈ ಶುಗರ್, ಬಿಪಿ, ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ರಾಗಿ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಿದೆ. ಹಂಗಾಗಿ ಮುಂದೊಂದು ದಿನ ರಾಗಿ ಆಗುತ್ತೆ ಸರ್. ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ತಾವು ಒಬ್ಬ ಯುವ ಕೃಷಿಕರು ಮತ್ತೆ ಪದವೀಧರರು, ಉಳಿದಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ ಸರ್, 5-10 ಸಾವಿರಕ್ಕೆ ಬೆಂಗಳೂರಲ್ಲಿ ಅವ್ರವ್ರು ಕೈ ಕೆಳ ಕೆಲಸ ಮಾಡೋದ್ಕಿಂತವ ಬನ್ನಿ, ನಿಮ್ ಕೃಷಿ ಇತ್ತ ಮೈ ಬಗ್ಸ್ ದುಡೀರಿ, ನೀವ್ ಒಂದಲ್ಲ ಒಂದಿನ ನೀವು ರಾಜರಾಗ್ತೀರ, ಇಷ್ಟು ಮಾತ್ರ ಹೇಳ್ಬಹುದು ಸರ್ ನಾನು. ಒಳ್ಳೇದು ಶರತ್ ಅವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಂಧುವರೇ, ಇದುವರೆಗೂ ಕೇಳಿದಿರಿ ಅಜ್ಜಂಪುರ ತಾಲೂಕು ಕೊರಟಿಗೆರೆ ಗ್ರಾಮದ ಯುವ ರೈತರಾದ ಶರತ್ ಕೆಆರ್ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿನಾಂಕ 23ನೇ ತಾರೀಕಿನಿಂದ 5 ದಿನಗಳ 3 ವಿಷಯದಲ್ಲಿ ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತುಂಬಾ ಒಳ್ಳೆಯ ವಿಷಯಗಳಿರುತ್ತೆ. ಒಂದನೇ ವಿಷಯ ಏನಂದ್ರೆ, ಈ ಒಂದು ಅಣಬೆ ಬೆಳೆಯಲ್ಲಿ, ಅಣಬೆ ಬೆಳೆ ಮತ್ತು ಅಣಬೆ ಬೀಜ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಯಲ್ಲಿ ಕೌಶಲ ಅಭಿವೃದ್ಧಿ ತರಬೇತಿ ಒಂದು ಕಾರ್ಯಕ್ರಮ. ಇನ್ನೊಂದು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಇರುವುದು, ಅದರ ಮಹತ್ವ ಇರುವುದು, ಮತ್ತು ಕಾಂಪೋಸ್ಟ್ ಗೊಬ್ಬರಗಳ ತಯಾರಿಕೆ ಮತ್ತು ಅದರ ಬಳಕೆ ಮತ್ತು ಮಹತ್ವದ ಬಗ್ಗೆ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮದ 2ನೇ ತರಬೇತಿ ಇರುತ್ತದೆ. ಇನ್ನೊಂದು 3ನೇ ತರಬೇತಿ ವಿವಿಧ ಬೇಕರಿ ತಯಾರಿಕೆಯ ಬಗ್ಗೆ ಕೌಶಲ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇದೆ. ಅದರ ಮಹತ್ವ, ಬೇಕರಿ ಪದಾರ್ಥಗಳ ಮಹತ್ವ ಮತ್ತು ಬೇಕರಿಯ ಬಗ್ಗೆ, ಬೇಕರಿಯ ಮೌಲ್ಯವರ್ಧನೆ, ಯಾವ ರೀತಿ ತಯಾರಿಕೆ ಮಾಡೋದು, ಬೇರೆ ಬೇರೆ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವಂತದ ಬಗ್ಗೆ ತರಬೇತಿ ಕಾರ್ಯಕ್ರಮ. ಇವತ್ತು 3 ವಿಷಯದಲ್ಲಿ ಬೇರೆ ಬೇರೆ ಇರ್ತದೆ, 3 ವಿಷಯಗಳು ಬೇರೆ ಬೇರೆ ಕಾರ್ಯಕ್ರಮಗಳು. ಈ 3 ವಿಷಯದಲ್ಲಿ ನಿಮಗೆ 5 ದಿನಗಳ ತರಬೇತಿ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಇರ್ಬೋದು, ಯುವಕ ಯುವಕರು ಇರ್ಬೋದು, ಪಟ್ಟಣ ಪ್ರದೇಶದ ಯುವಕ ಯುವಕರು ಇರ್ಬೋದು, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು, ರೈತ ಮಹಿಳೆಯರು, ರೈತ ಯಾರಾದರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದಕ್ಕೆ ವಯಸ್ಸಿನ ಮಿತಿ ಆ ತರದೇನು ಇರೋದಿಲ್ಲ, ಯಾರಾದರೂ ಕೂಡ

ಗಣಪತಿ ಜಯ ಮಾಗೆ ಚೆಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವ ಗೆಳತಿಯಂತ ಗಂಡ ಪಲವ ನನ್ನ ಜೀವ ಜೀವ ಚೆಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವ ಗೆಳತಿಯಂತ ಗಂಡ ಪಲವ ನನ್ನ ಜೀವ ಜೀವ ಚೆಂಡಿಯಾವಿನಂತ ಗಣಪಾಲ ಕೊಟ್ಟಾರೆ ಮಂಡಕ್ಕಿ ತೀರ ಹರುಸೇನೋ ನನ್ನ ಜೀವ ಜೀವ ಗೆಳತಿ ಹರುಸೇನ ನನ್ನ ಜೀವ ಜೀವ ಮಂಡಕ್ಕಿ ತೀರ ಹರುಸೇನೋ ನನ್ನ ಜೀವ ಜೀವ ಗೆಳತಿ ಹರುಸೇನ ನನ್ನ ಜೀವ ಜೀವ ಮಾಧಾಮಿನ ಮಾಪ ಮನದಳ ಚಿಂತೆ ಬಿಡಸೋ ನನಗಲ್ಲ ನನ್ನ ಗೆಳತಿಗೆ ನನ್ನ ಜೀವ ಜೀವ ಗೆಳತಿ ನನ್ನ ಗೆಳತಿಗೆ ನನ್ನ ಜೀವ ಜೀವ ನನಗಲ್ಲ ನನ್ನ ಗೆಳತಿಗೆ ನನ್ನ ಜೀವ ಜೀವ ಗೆಳತಿ ನನ್ನ ಗೆಳತಿಗೆ ನನ್ನ ಜೀವ ಜೀವ ನನಗೆ ಅಲ್ಲ ನನ್ನ ಗೆಳತಿ ಜಯ ಮಾಗೆ ಚೆಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವ ಗೆಳತಿ ಗಂಡ ಪಲವ ನನ್ನ ಜೀವ ಜೀವ ಚೆಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವ ಗೆಳತಿ ಗಂಡ ಪಲವ ನನ್ನ ಜೀವ ಜೀವ ನಾನು ನನ್ನ ಗೆಳತಿ ತಿಂಗಳು ಮಾತಿಲ್ಲ ದಾಳಂಬರದಣ್ಣೆ ಅದನಿ ತೋರ ನನ್ನ ಜೀವ ಜೀವ ಗೆಳತಿ ಅದನಿ ತೋರ ನನ್ನ ಜೀವ ಜೀವ ದಾಳಂಬರದಣ್ಣೆ ಅದನಿ ತೋರ ನನ್ನ ಜೀವ ಜೀವ ಗೆಳತಿ ಅದನಿ ತೋರ ನನ್ನ ಜೀವ ಜೀವ ದಾಳಂಬರಣ ಕೊಯ್ದ ನಾಕೋ ಭಗವ ಮಾಡಿ ಯಾರಿಗೆ ನಾನು ಕಳುವಲಿ ನನ್ನ ಜೀವ ಜೀವ ಗೆಳತಿ ಕಳುವಲಿ ನನ್ನ ಜೀವ ಜೀವ ಯಾರಿಗೆ ನಾನು ಕಳುವಲಿ ನನ್ನ ಜೀವ ಜೀವ ಗೆಳತಿ ನಾನು ಕಳುವಲಿ ನನ್ನ ಜೀವ ಜೀವ ಜೀವ ಜೀವದ ಗೆಳತಿ ಮನಸ್ಸಿಗೆ ಬಲು ಪ್ರೀತಿ ಜೋಡಿಲಿ ಹೊರಿಯ ಜಗ ಜ್ಯೋತಿ ನನ್ನ ಜೀವ ಜೀವದ ಗೆಳತಿ ಜಗ ಜ್ಯೋತಿ ನನ್ನ ಜೀವ ಜೀವದ ಜೋಡಿಲಿ ಹೊರಿಯ ಜಗ ಜ್ಯೋತಿ ನನ್ನ ಜೀವ ಜೀವದ ಗೆಳತಿ ಹೊರಿಯ ಜಗ ಜ್ಯೋತಿ ನನ್ನ ಜೀವ ಜೀವ ಗಂಡ ಎಂಡರು ಚಂದ ದುಂಡ ಕುಂಕುಮ ಚಂದ ಬಂಗಾರದ ನಡುವೆ ಬಳಿ ಚಂದ ನನ್ನ ಜೀವ ಜೀವದ ಗೆಳತಿ ನಡುವೆ ಬಳಿ ಚಂದ ನನ್ನ ಜೀವ ಜೀವದ ಬಂಗಾರದ ನಡುವೆ ಬಳಿ ಚಂದ ನನ್ನ ಜೀವ ಜೀವದ ಗೆಳತಿ ನಡುವೆ ಬಳಿ ಚಂದ ನನ್ನ ಜೀವ ಜೀವ ಬಂಗಾರದ ನಡುವೆ ಬಳಿ ಚಂದ ನನ್ನ ಮಗಳೇ ನೀ ಬಂದರೆ ಚಂದ ತವರಿಗೆ ನನ್ನ ಜೀವ ಜೀವದ ಗೆಳತಿ ಚಂದ ತವರಿಗೆ ನನ್ನ ಜೀವ ಜೀವ ಬಂದರೆ ಚಂದ ತವರಿಗೆ ನನ್ನ ಜೀವ ಜೀವದ ಗೆಳತಿ ಚಂದ ತವರಿಗೆ ನನ್ನ ಜೀವ ಜೀವ ನೀನು ಬಂದರೆ ಚಂದ ತವರಿ ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ಗೆಳತಿಯ ಪದವನ್ನ ಕೇಳಿದಿರಿ. ರೈತ ಬಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.